ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ 18ನೇ ಅಧ್ಯಾಯ ಪುಸ್ತಕೋದ್ಯಮದ ಸಾಮೂಹಿಕ ಟಿಪ್ಪಣಿಗಳು. ಮೂಲದಲ್ಲಿ ರಸಪ್ರಸಂಗಗಳಿಗೆ ಜೊತೆಗೊಟ್ಟ ಪುಸ್ತಕ ಮಾರಾಟದ್ದೇ ಇನ್ನಷ್ಟು ಬಿಡಿ ಪ್ರಸಂಗಗಳು. ಸ್ಥಾನ ಮಹತ್ವ. ಭಾರತದ ಬಹಳ ದೊಡ್ಡ ಪ್ರಕಾಶಕ ಮತ್ತು ವಿತರಣಾ ಸಂಸ್ಥೆ UBS ಪಬ್ಲಿಷರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ವಾರ್ಷಿಕ ವಿಧಿಯಂತೆ 1995 ಮಂಗಳೂರಿನಲ್ಲಿ ಎರಡನೇ ಸಲ ಪುಸ್ತಕ ಪ್ರದರ್ಶನ ಮತ್ತು ರಿಯಾಯಿತಿ ಮಾರಾಟವನ್ನು ವ್ಯವಸ್ಥೆ ಮಾಡಿದ್ದರು. ಇದು ವಿತರಕ ಮತ್ತು ಬಿಡಿ ಮಾರಾಟಗಾರನ ನಡುವಣ ಗೌರವವನ್ನು ಉಲ್ಲಂಘಿಸಿದಂತೆ ಎಂದು ನನಗನ್ನಿಸಿದ್ದಕ್ಕೆ ನಾನು ಬರೆದ ಪ್ರತಿಭಟನಾ ಪತ್ರದ ಕನ್ನಡ ರೂಪ. ಇದೀಗ ಸಾರ್ವಜನಿಕರಿಗೆ ರಿಯಾಯಿತಿ ಮಾರಾಟ ಮೇಳವನ್ನು ನೀವು ಎರಡನೇ ಬಾರಿಗೆ ಮಂಗಳೂರಿನಲ್ಲಿ ನಡೆಸುತ್ತಿದ್ದೀರಿ. ಕಳೆದ 20 ಮಿಕ್ಕು ಕಾಲದಿಂದ ನಾನು ಸೇರಿದಂತೆ ಇತರ ಸ್ಥಳೀಯ ಪುಸ್ತಕ ವ್ಯಾಪಾರಿಗಳು ಈ ವಲಯದ ಸಾರ್ವಜನಿಕರ ಪುಸ್ತಕ ಅಗತ್ಯಗಳನ್ನು ಪೂರೈಸುತ್ತಾ ಬಂದಿದ್ದೇವೆ. ಇದರಲ್ಲಿ ನೀವು ನಮಗೆಲ್ಲ ವಿವಾದಾತೀತ ಸಗಟು ಸರಬರಾಜುದಾರ ಮತ್ತು ಮಹಾಪೋಷಕ ಸಂಸ್ಥೆಯಾಗಿಯೇ ನಡೆದುಕೊಂಡಿದ್ದೀರಿ. ನಿಮ್ಮನ್ನು ನಾವು ಕನಸು ಮನಸ್ಸುಗಳಲ್ಲೂ ಓರ್ವ ಪ್ರತಿಸ್ಪರ್ಧಿಯಾಗಿ ಅಥವಾ ವ್ಯಾಪಾರ ಸಂಹಿತೆಗೆ ಧಕ್ಕೆ ತರುವ ಕೂಟವಾಗಿ ಕಂಡವರಲ್ಲ. ಆದರೆ ಈಗ ಈ ಸೇಲ್ನ ಪ್ರಚಾರ ಪ್ರದರ್ಶನ ಮತ್ತು ಮಾರಾಟ ಸ್ಪಷ್ಟವಾಗಿ ನಮ್ಮ ನ್ಯಾಯಬದ್ಧವಾದ ಹಿತಾಸಕ್ತಿಗಳ ಬುಡಕ್ಕಿಡುವ ಕೊಡಲಿ ಏಟಿನಂತೆ ಕಾಣುತ್ತಿದೆ. ನೀವು ಕೊಡುವ 10% ಒಟ್ಟ ಮತ್ತು ಮುಖ್ಯವಾಗಿ ಸಾಮಾನ್ಯ ಮಾರುಕಟ್ಟೆಗೆ ಇನ್ನೂ ಲಭ್ಯವಿಲ್ಲದ ಪುಸ್ತಕಗಳನ್ನು ಇಲ್ಲಿಗೆ ಒದಗಿಸಿಕೊಳ್ಳುವ ಚಾತುರ್ಯ, ನಿಮ್ಮ ಉದ್ದೇಶಗಳ ಬಗ್ಗೆ ನಮಗೆ ಸಂಶಯವನ್ನು ಹುಟ್ಟಿಸುವಂತಿದೆ. ಉದಾಹರಣೆಗೆ, ಕಳೆದ ವರ್ಷ ನಿಮ್ಮ ಮಾರಾಟ ಮೇಳಕ್ಕೆ ಬಂದ ಮಿಷನರೀಸ್ ಇನ್ ಇಂಡಿಯಾ ಪುಸ್ತಕಕ್ಕೆ ನಾನು ಮೊದಲೇ ಬೇಡಿಕೆ ಸಲ್ಲಿಸಿದ್ದೆ. ವಿತರಣಕಾರನ ಸಹಜ ಔದಾರ್ಯಕ್ಕೆ ಎರವಾಗಿ ನೀವು ಅದನ್ನು ನನಗೆ ಕೊಡದೆ ನಿಮ್ಮ ಸೇಲಿನಲ್ಲಿ ಚೆನ್ನಾಗಿ ಮಾರಿಕೊಂಡಿರಿ. ಹಾಗೆ ಈ ವರ್ಷ ಸಾಕಷ್ಟು ಮುಂಚಿತವಾಗಿಯೇ ನಾನು ಕೇಳಿ ಇಲ್ಲ ಎನ್ನಿಸಿಕೊಂಡ ಪುಸ್ತಕ ಗಣೇಶ ಕೋಶ ಈಗ ನಿಮ್ಮ ಮೇಳದಲ್ಲಿ ಭರದಿಂದ ಮಾರಾಟವಾಗುತ್ತಿರುವುದು ತಿಳಿದು ಬಂತು. ನನಗೆ 25% ರಿಯಾಯಿತಿ ಕೊಟ್ಟು 45 ಕಾಯುವುದಕ್ಕಿಂತ 10% ನೇರ ಗಿರಾಕಿಗೆ ಕೊಟ್ಟು ನಗದು ಪಡೆಯುವುದು ನಿಮಗೆ ತುಂಬ ಹಿತವಾಗಿ ಕಂಡಿರಬೇಕು. ನಮ್ಮ ಕಾಯಂ ಗಿರಾಕಿಗಳು ಈಗ ಮುದ್ರಿತ ಬೆಲೆಯನ್ನು ಕೀಳಾಗಿ ಕಾಣತೊಡಗಿದ್ದಾರೆ. ಅವರಿಗೆ ರಿಯಾಯಿತಿ ಜಾಡ್ಯಕ್ಕೆ ಪಕ್ಕಾಗುತ್ತಿದ್ದಾರೆ. ದೊಡ್ಡ ದೊಡ್ಡ ನಗರಗಳಲ್ಲಿ ವ್ಯಾಪಕವಾಗಿರುವ ಈ ಕಾಯಿಲೆಗೆ ಮದ್ದಿಲ್ಲ ಮತ್ತು ಸಾವೂ ಇಲ್ಲ. ಅಷ್ಟೇಕೆ, ಇದು ವ್ಯಾಪಾರವೇ ಅಲ್ಲ. ಪುಸ್ತಕ ಸಾಗರದಲ್ಲಿ ನಾನೊಂದು ಕಿರುಮೀನು ಎಂಬ ಅರಿವು ಕಳೆದುಕೊಳ್ಳದೆ ನಿಮ್ಮ ಮಾರಾಟ ಮೇಳದ ಆಮಂತ್ರಣವನ್ನು ತಿರಸ್ಕರಿಸುತ್ತೇನೆ ಮತ್ತು ನಮ್ಮ ಸಂಬಂಧ ವರ್ಧಿಸಬೇಕೆಂದು ನಿಮಗೆ ಅನ್ನಿಸಿದರೆ ಹೀಗೊಂದು ಆಶ್ವಾಸನೆ ಕೊಡಿ. ಇಂಥ ಮೇಳವನ್ನು ಮುಂದೆ ವಾರ್ಷಿಕ ವಿಧಿಯಂತೆ ನಡೆಸುವುದಿಲ್ಲ. ನಗರದ ಇತರ ಪುಸ್ತಕ ವ್ಯಾಪಾರಿಗಳು ಪ್ರಕಾಶಕರು ನಿಮ್ಮ ಮಾರಾಟ ಮೇಳದ ಅವ್ಯವಹಾರವನ್ನು ಸಾಕು ಮಾಡಿ ಎಂದು ನನ್ನೊಂದಿಗೆ ಧ್ವನಿ ಸೇರಿಸುವುದರಲ್ಲಿ ನನಗಂತೂ ಸಂದೇಹವಿಲ್ಲ. UBS ಇದು ಕಾಯಂ ವ್ಯವಸ್ಥೆ ಆಗುವುದಿಲ್ಲ, ಅನನುಕೂಲಕ್ಕೆ ಕ್ಷಮಿಸಿ ಎಂಬ ಪತ್ರ ಬಂತು. ಈ ಬಾಂಧವ್ಯದ ಕುರಿತು ಹೆಚ್ಚಿನ ವಿವರಣೆಗೆ ನೋಡಿ ಹಿಂದಿನ ಅಧ್ಯಾಯ ಮಾರಾಟಗಾರನ ಸಮಸ್ಯೆಗಳು ಮತ್ತು ಪರಿಹಾರ. ನಾಗರಿಕ ಜವಾಬ್ದಾರಿ ಮತ್ತು ಪುಸ್ತಕೋದ್ಯಮ. ಮಂಗಳೂರು ಆಕಾಶವಾಣಿ ಏರ್ಪಡಿಸಿದ್ದ ಚರ್ಚೆಯಲ್ಲಿ ನಾನು ಕೊಟ್ಟ ಅಭಿಪ್ರಾಯದ ಟಿಪ್ಪಣಿ: ಪುಸ್ತಕೋದ್ಯಮದ ಲೇಖಕ, ಪ್ರಕಾಶಕ, ಮುದ್ರಕ, ಮಾರಾಟಗಾರ, ಗ್ರಂಥಾಲಯ ಮತ್ತು ಓದುಗ ಎಂಬ ಸರಣಿಯಲ್ಲಿ ಮೊದಲ 3 ಅಂಗಗಳು ಏಕಮುಖಿಗಳು. ಇವು ಕನ್ನಡ ಪುಸ್ತಕದ ಲೋಕದಲ್ಲಂತೂ ಸಾಮಾನ್ಯವಾಗಿ ಒಂದು ಕಾಲಘಟ್ಟದಲ್ಲಿ ಒಂದೊಂದೇ ಇರಲು ಸಾಧ್ಯ. ಬಿಡಿಸಿ ಹೇಳುವುದಾದರೆ, ಒಂದು ಪುಸ್ತಕಕ್ಕೆ ಲೇಖಕ, ಪ್ರಕಾಶಕ, ಮುದ್ರಕ ಒಬ್ಬೊಬ್ಬರೇ. ಅಷ್ಟೇ ಏಕೆ, ಎಷ್ಟೋ ಸಂದರ್ಭಗಳಲ್ಲಿ ಲೇಖಕ ಮತ್ತು ಪ್ರಕಾಶಕ ಕೂಡ ಒಬ್ಬರೇ ಆಗಿರುವುದೂ ಇದೆ. ಈ 3 ಅಂಶಗಳ ನೆಲೆ ಸಾಹಿತ್ಯವನ್ನು ಯಾವುದೇ ರೀತಿಯಲ್ಲೂ ಪ್ರಭಾವಿಸಬೇಕಿಲ್ಲ. ದಿಲ್ಲಿಯ ಲೇಖಕ, ಶಿವಕಾಶಿಯ ಮುದ್ರಣ, ಹೆಗ್ಗೋಡಿನ ಪ್ರಕಾಶನ, ಮಂಗಳೂರಿನ ಓದುವಣಿಗೆಗೆ ಹೊಸ ಅರ್ಥಪುಷ್ಟಿಯನ್ನೇನೂ ಕೊಡುವುದಿಲ್ಲ. ಈ 3 ಯಾರೇ ಇರಲಿ, ಎಲ್ಲೇ ಇರಲಿ, ಅವರ ಕೆಲಸದ ಗುಣಮಟ್ಟವಷ್ಟೇ ಪುಸ್ತಕದ ಮಾರಾಟ ಅಥವಾ ಜನಪ್ರಿಯತೆಯ ನಿರ್ಧಾರಕ ಅಂಶವಾಗುತ್ತದೆ. ಉದ್ಯಮದ ಮುಂದಿನ ಅಂಶಗಳು ಬಹುಮುಖಿಗಳು, ಅಂದರೆ ಮಾರಾಟಗಾರ, ಗ್ರಂಥಾಲಯ, ಓದುಗರಿಗೆ ಸಂಖ್ಯಾಮಿತಿ ಇಲ್ಲ. ಇವರಲ್ಲೂ ಮಾರಾಟಗಾರ ಮತ್ತು ಗ್ರಂಥಾಲಯ ಅವಗಣಿಸಲಾಗದ ಆದರೆ ಬರಿಯ ಮಧ್ಯವರ್ತಿಗಳು. ಇವರ ನೆಲೆ ಹಾಗೂ ಕಲೆ ಪುಸ್ತಕೋದ್ಯಮದ ಆರ್ಥಿಕ ಭವಿಷ್ಯವನ್ನು ಸ್ಪಷ್ಟಗೊಳಿಸುತ್ತವೆ. ಪುಸ್ತಕೋದ್ಯಮದ ಮೌಲಿಕ ಭವಿಷ್ಯದ ನಿರ್ಧಾರ ಓದುಗನಿಗೆ ಬಿಟ್ಟದ್ದು. ಆದರೆ ಈ ಚರಮ ಸತ್ಯವನ್ನು ಹುಸಿಗೊಳಿಸಿ, ಅಂದರೆ ಹಣ ಹೂಡಿ ಹಣ ಬಾಚುವ ಮಟ್ಟಕ್ಕೆ ಇಂದು ಪುಸ್ತಕೋದ್ಯಮ ಚೂಪು ಪಡೆಯುತ್ತಿರುವುದನ್ನು ವಿಚಾರವಂತರು ಗಮನಿಸಿದಂತಿಲ್ಲ. ಪುಸ್ತಕೋದ್ಯಮಕ್ಕೆ ಪ್ರೋತ್ಸಾಹ ಎಂಬ ಭ್ರಮೆ ಅಥವಾ ವಿಚಾರವಂತಿಕೆಯನ್ನೇ ಭ್ರಷ್ಟಗೊಳಿಸುವ ದೊಡ್ಡ ಊಟದಲ್ಲಿ ಲೇಖಕ ಹಾಗೂ ಸರ್ಕಾರ ತೊಡಗಿ ಪುಸ್ತಕೋದ್ಯಮದ ಆರ್ಥಿಕ ನೆಲೆಯನ್ನಷ್ಟೇ ಗಟ್ಟಿ ಮಾಡುವ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ನಡೆಸುತ್ತಾ ಬಂದಿದ್ದಾರೆ. ವಿಷಯದ ಬಗ್ಗೆ ಪ್ರಾವೀಣ್ಯ ಗಳಿಸದ ಲೇಖಕ, ಯಾಂತ್ರಿಕ ಕೌಶಲ್ಯವನ್ನಷ್ಟೇ ಪ್ರದರ್ಶಿಸುವ ಮುದ್ರಕ, ಹೂಡಿದ ಹಣವನ್ನು ಗುಣಾಕಾರಗಳಲ್ಲಿ ಮತ್ತು ಅತ್ಯಂತ ತ್ವರಿತವಾಗಿ ಹಿಂತೆಗೆಯುವುದನ್ನಷ್ಟೇ ಉದ್ದೇಶಿಸುವ ಪ್ರಕಾಶಕ ಮತ್ತು ಮಾರಾಟಗಾರ ಪುಸ್ತಕೋದ್ಯಮದ ಪ್ರಥಮ ವೈರಿಗಳು. ಮುದ್ರಿತವೆಲ್ಲವೂ ಸಂಗ್ರಾಹ್ಯ ಬೆಲೆ ರಿಯಾಯಿತಿ ಸಿಕ್ಕಷ್ಟು ಸಾಹಿತ್ಯಕ ಮೌಲ್ಯ ಹೆಚ್ಚು ಎಂದೆಲ್ಲ ಭ್ರಮಿಸುವ ಗ್ರಂಥಾಲಯ ಮತ್ತು ಓದುಗರು ಪುಸ್ತಕೋದ್ಯಮದ ಪರಮವೈರಿಗಳು. ನಗರದ ಓದಿನ ಒಲವು ಏನು? ದಿನಾಂಕ 7/7/1997 ಆಕಾಶವಾಣಿ ಮಂಗಳೂರು, ಇದರಲ್ಲಿ ಪ್ರಸಾರವಾದ ಸಂದರ್ಶನಾಧಾರಿತ ಕಾರ್ಯಕ್ರಮ ಹೊರಳುದಾರಿಯಲ್ಲಿ ಮಂಗಳೂರು. ಇದರಲ್ಲಿ ನಗರದ ಓದಿನ ಒಲವೇನು ಎಂಬ ಪ್ರಶ್ನೆಗೆ ನಾನು ಕೊಟ್ಟ ಅಭಿಪ್ರಾಯದ ಪರಿಷ್ಕೃತ ರೂಪ. ಮಂಗಳೂರು ನಗರದ ತೀವ್ರ ಬೆಳವಣಿಗೆ ಮತ್ತು ಟಿವಿ ಕೇಬಲ್ ಜಾಲಗಳ ಮೇಲಾಟದಲ್ಲಿ ಓದುವ ಸಂತೋಷಕ್ಕಾಗಿ ಪುಸ್ತಕ ಕೊಳ್ಳುವವರ ಸಂಖ್ಯೆ ತುಂಬಾ ಇಳಿದಿದೆ. ಆದರೆ ಕಲಿಕಾ ವಿಷಯ ವೈವಿಧ್ಯ, ಕಲಿಕಾ ಕೇಂದ್ರಗಳ ಹೆಚ್ಚಳದಿಂದ ಶುದ್ಧ ವ್ಯಾವಹಾರಿಕವಾಗಿ ಹೇಳುವುದಾದರೆ ಪುಸ್ತಕ ವ್ಯಾಪಾರ ಚೆನ್ನಾಗಿಯೇ ಇದೆ ಎಂದು ಬೇಸರದಿಂದಲೇ ಗುರುತಿಸಬೇಕಾಗುತ್ತದೆ. ಮುದ್ರಿತಾಕ್ಷರ ಪುಸ್ತಕದ ಬಗ್ಗೆ ನಮ್ಮ ಸಮಾಜಕ್ಕೆ ಪರಂಪರೆಯಿಂದ ಬಂದ ಗೌರವ ಭಾವ ಇನ್ನೂ ಇದೆ. ಆದರೆ ಆ ಭಾವ ಆಚರಣೆಗೆ ಇಳಿಯುವಾಗ ಮೊದಲಿನ ವ್ಯಾಪಕತೆ ಸೂಕ್ಷ್ಮತೆ ಕಳೆದುಕೊಂಡಿದೆ. ಸ್ಪರ್ಧಾತ್ಮಕ ಓಟ ಸಮಾಜದ ಎಲ್ಲ ವರ್ಗಗಳನ್ನು ಬಲವಾಗಿ ಹಿಡಿದಿದೆ. ಸೆಲ್ಲರ್ಸ್, ಸೂಪರ್ ಸೆಲ್ಲರ್ಸ್, ಸೆನ್ಸೇಷನ್ ಇತ್ಯಾದಿ ಪ್ರಾಥಮಿಕ ಅವಶ್ಯಕತೆಗಳೇ ಆಗಿಬಿಡುತ್ತಿವೆ. ತಮ್ಮ ವೃತ್ತಿ ಸಂತೋಷ, ಹವ್ಯಾಸಿ ಸಂತೋಷಗಳನ್ನು ಬಹುತೇಕ ನೆಲೆ ಕಾಣಿಸಲಾಗದವರ ಚಡಪಡಿಕೆಗಳಿಗೆ ಇಂದು ಕೈಪಿಡಿಗಳಷ್ಟೇ ಬೇಕಾಗಿವೆ. ಎಲ್ಲ ಮುಳುಗಿ ಹೋಗಲಿದೆ ಎಂಬ ತುರ್ತು ಕಾಡಿದವರು ನಾಸ್ಟ್ರಾಡಾಮಸ್, ಎರಿಕ್ ವಾನ್ ಡಾನಿಕನ್ಗಳ ಮಿಲಿಯಾಂತರ ಪ್ರತಿಗಳನ್ನು ಜೀರ್ಣಿಸಿಕೊಂಡರು. ಕನ್ನಡದ್ದೇ ಆದ ಪ್ರಳಯ 1999, ಕಲಿಯುಗಾಂತ್ಯ ಕಾಲಜ್ಞಾನಗಳು ಹಲವು ಆವೃತ್ತಿ ಮರುಮುದ್ರಣಗಳನ್ನು ಕಾಣುವಂತೆ ಮಾಡಿದರು. ಕಾರ್ಯಕಾರಣ ಸಂಬಂಧ ವಿವೇಚಿಸಿ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯ ಕಾಪಾಡಬೇಕಾದವರೇ ಆಯಿಲ್ ಪುಲ್ಲಿಂಗ್, ಪ್ರಾಣಿಕ್ ಹೀಲಿಂಗ್ಗಳಂತಹ ಬಲು ಸೀಮಿತ ಚಿಕಿತ್ಸಾ ಪುಸ್ತಕಗಳನ್ನು ಸರ್ವ ರೋಗ ಗುಣಕಾರಿ ಎಂಬಂತೆ ಬರಗಿಕೊಂಡು ಒಯ್ಯುತ್ತಿದ್ದಾರೆ. ಈ ವರ್ಗದ ಯಾವುದೇ ಪುಸ್ತಕ ಎಷ್ಟೇ ಬೆಲೆಯದ್ದಾದರೂ ಮಾರಿ ಹೋಗುವ ಪರಿ ಆಶ್ಚರ್ಯ ಹುಟ್ಟಿಸುತ್ತದೆ. ವಾಸ್ತು, ಫಲಜ್ಯೋತಿಷ್ಯ ಪುಸ್ತಕಗಳು, ದಿನಕ್ಕೊಂದು ದೇವರು, ವ್ರತ ಸಂಬಂಧಿಸಿದಂತೆ ಬರುವ ಪುಸ್ತಕಗಳಂತೂ ಮಾನಸಿಕ ರಂಗದಷ್ಟೇ ಭೌತಿಕ ರಂಗದಲ್ಲೂ ತೀವ್ರ ಬದಲಾವಣೆಗಳನ್ನು ಪ್ರೇರಿಸಿ ಜನ ಅಕ್ಷರಶಃ ದಿವಾಳಿ ಎಂಥ ಕಥೆಗಳು ಧಾರಾಳ ಕೇಳುತ್ತಿವೆ. ಕಟ್ಟಡ, ಪರಿಸರ, ವಿಚಾರ ವಿಕಸಿಸಿದ್ದನ್ನು ಹಿಮ್ಮುಖಗೊಳಿಸುವ ಪ್ರಯತ್ನಗಳೇ ಇವುಗಳಲ್ಲಿ ಪ್ರಧಾನವಾಗಿ ಕಾಣಿಸುತ್ತಿವೆ. ಒಳ್ಳೆಯ ಕಾದಂಬರಿ, ಆರೋಗ್ಯಪೂರ್ಣ ಜೀವನಾನುಭವ, ಸುಂದರ ಪ್ರವಾಸ ಕಥನ, ಪ್ರಕೃತಿ ವೈಶಿಷ್ಟ್ಯಗಳ ಹಲವು ಕಥನಗಳು, ಫಲವತ್ತಾದ ಮನಸ್ಸಿನ ಸೃಷ್ಟಿಗಳಾದ ಕಾವ್ಯ ತತ್ವಗಳ ಲೋಕದಲ್ಲಿ ಹೊಸತು ಏನಿದೆ ಏನಿದೆ ಎಂದು ಮುಕ್ತ ಮನಸ್ಸಿನಿಂದ ನೋಡಿ ಆಯ್ದುಕೊಳ್ಳುವವರು ಇಂದು ಗ್ರಾಮಾಂತರದಿಂದಷ್ಟೇ ಬರುತ್ತಾರೆ. ಅವರು ಡಿಸ್ಕುಗಳ ಗುತ್ತಿನಲ್ಲಿ, ಕೇಬಲ್ಲುಗಳ ಉರುಳಿನಲ್ಲಿ ನಲುಗದೆ ಪಾರಾಗಿ ಉಳಿಯಲಿ, ನಿಜ ಪುಸ್ತಕ ಸಂಸ್ಕೃತಿ ಹೊಸ ಆಯಾಮದತ್ತ ವಿಕಸಿಸಲಿ ಎಂದು ಕಾದಿದ್ದೇನೆ. ಸಣ್ಣ ಪ್ರಶ್ನೋತ್ತರದ ಆಯ್ದ ತುಣುಕುಗಳು. ಉದಯವಾಣಿ ಮಂಗಳೂರು ಪುರವಣಿ ಕೇಳಿದ್ದ ಪ್ರಶ್ನೆಗಳಿಗೆ 3/10/1999 ಅದರಲ್ಲೇ ಪ್ರಕಟವಾದ ನನ್ನ ಉತ್ತರಗಳು. ಪ್ರಶ್ನೆ 1, ಮಂಗಳೂರಿನ ಓದುವ ಅಭಿರುಚಿ ಹೇಗೆ? ನಾನು ಬರಿಯ ಮಾರಾಟಗಾರ, ಹಾಗಾಗಿ ಓದುಗ ಅಂದರೆ ಕೊಳ್ಳುವವ ಎಂದು ತೀರ್ಮಾನಿಸಿಕೊಂಡು ಮುಂದುವರಿಯುತ್ತೇನೆ. ಪುಸ್ತಕ ಉಪಯೋಗ ಆಧಾರಿತವಾದದ್ದು. ತೆರೆದ ಮನಸ್ಸಿಟ್ಟುಕೊಂಡು ಪುಸ್ತಕಗಳನ್ನು ನೋಡಲು ಬಂದು ಆಸಕ್ತಿ ಕುದುರಿಸಿಕೊಂಡು ಪುಸ್ತಕ ಕೊಳ್ಳುವವರು ಕಡಿಮೆ. ಸಾದರ ಸ್ವೀಕಾರ, ಪುಸ್ತಕ ವಿಮರ್ಶೆಗಳಿಗಿಂತ ಜಾಹೀರಾತಿನ ಮಾತುಗಳಿಗೆ ಮಾರು ಹೋಗುವವರು, ವಿಚಾರಪರತೆಗಿಂತ ಪ್ರತಿಷ್ಠೆ ಮೆರೆತವನ್ನು ಪುಸ್ತಕ ಸಂಗ್ರಹದಲ್ಲಿ ಕಂಡುಕೊಳ್ಳುವವರು ಹೆಚ್ಚು. ಜವಳಿ ಅಂಗಡಿಯ ಕಡಿತದ ದರ, ಕೃಷಿ ರಂಗಕ್ಕೆ ಒದಗುವ ಸರ್ಕಾರಿ ಸಹಾಯದಂಥದ್ದು ತಮ್ಮ ಸಾಹಿತ್ಯ ಪ್ರೇಮದ ಪೋಷಣೆಗೂ ಒದಗಬೇಕೆಂಬಲ್ಲಿ ಉದ್ಯಮದ ಮಾನ ಹರಾಜು ಹಾಕುವವರು ಪುಸ್ತಕೋದ್ಯಮದ ಒಳಗೂ ಹೊರಗೂ ಧಾರಾಳ ಇದ್ದಾರೆ. ಪ್ರಶ್ನೆ 2, ದೃಶ್ಯ ಮಾಧ್ಯಮಗಳಿಂದ ಓದುವ ಅಭ್ಯಾಸದ ಮೇಲೆ ಪ್ರಭಾವ ಏನು? ಓದುವಣಿಗೆಯನ್ನು ಮನರಂಜನೆಗಾಗಿ ಸಮಯ ಕಳೆಯುವ ಸಾಧನವಾಗಿ ಬಳಸುತ್ತಿದ್ದ ಬಲು ದೊಡ್ಡ ವರ್ಗ, ಇದರಲ್ಲಿ ಎಲ್ಲ ವಯೋಮಾನದವರು ಇದ್ದಾರೆ, ದೃಶ್ಯ ಮಾಧ್ಯಮಗಳಿಗೆ ಮಾರಿ ಹೋದದ್ದು ನಿಜ. ಹಾಗೆ ಉದ್ಯಮದಲ್ಲಿ ಸರ್ಕಾರಿ ಹಸ್ತಕ್ಷೇಪದಿಂದ, ಅಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸುಲಭ ಬೆಲೆಯ ಪುಸ್ತಕಗಳನ್ನು ಯಾವ ವಿವೇಚನೆ ಇಲ್ಲದೆ ಪ್ರಕಟಿಸಿ ವಿತರಿಸಿರುವುದರಿಂದಲೂ ಓದುಗರು ಕೇವಲ ಸಂಗ್ರಾಹಕರಷ್ಟೇ ಆದದ್ದು ಮರೆಯುವಂತಿಲ್ಲ. ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮದ ಅನುಸಾರಿಯಾಗಿರುವಲ್ಲೆಲ್ಲ ತಮ್ಮ ವೀಕ್ಷಣಾ ರಂಜನೆಗೆ ಪೂರಕ ಸಾಹಿತ್ಯ ಹುಡುಕುವ ಹೊಸ ಕೊಳ್ಳುಗರಿಂದ ಒಟ್ಟಾರೆ ವ್ಯವಹಾರ ಚೆನ್ನಾಗಿಯೇ ಇದೆ. ಪ್ರಶ್ನೆ ಮೂರು, ಎಳೆಯರಲ್ಲಿ ಓದುವ ಅಭಿರುಚಿ ಮೂಡಿಸಲು ಸಲಹೆ ಏನು? ವಿದ್ಯಾರ್ಥಿಗಳೆದುರು ಆದರ್ಶವಾಗಿ ನಿಲ್ಲಲಾರದ ಶಿಕ್ಷಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇಲ್ಲಿ ವ್ಯಕ್ತಿ ದೌರ್ಬಲ್ಯಗಳಷ್ಟೇ ವ್ಯವಸ್ಥೆಯ ದುಷ್ಪ್ರಭಾವವನ್ನು ನಾನು ಕಾಣುತ್ತಿದ್ದೇನೆ. ಆದರೂ ಪಾವೆಂ ಆಚಾರ್ಯರ ಪದಾರ್ಥ ಚಿಂತಾಮಣಿ ಎಂದ ಕೂಡಲೇ ತಮ್ಮ ಗ್ರಂಥಾಲಯದಲ್ಲಿರುವ ಅಡುಗೆ ಪುಸ್ತಕಗಳನ್ನು ನೆನಪಿಸಿಕೊಳ್ಳುವ ಕನ್ನಡ ಪಂಡಿತರಿಂದ ತೊಡಗಿ ಗೈಡು ಗದ್ಯಾನುವಾದಗಳಿಲ್ಲದೆ ಪ್ರವಚನದ ಅರ್ಧ ಗಂಟೆಯನ್ನು ತುಂಬಲು ಬಾರದ ಅಧ್ಯಾಪಕ ಮಹೋಪಾಧ್ಯಾಯರವರೆಗಿನ ವ್ಯಕ್ತಿಗಳನ್ನು ಕಾಣುವಾಗ ಎಳೆಯರ ಓದುವ ಅಭಿರುಚಿ ಬೆಳೆಯುವ ಬಗ್ಗೆ ನಿರಾಶೆಯೇ ಹೆಚ್ಚುತ್ತದೆ. ಆದರೂ ಕೆನರಾ ವಿದ್ಯಾಸಂಸ್ಥೆಗಳು ಗ್ರಂಥಾಲಯ ಬೆಳೆಸುವ ಮತ್ತು ಬಳಸುವ ಬಗ್ಗೆ ತೋರುವ ಕಾಳಜಿ ನಿಜಕ್ಕೂ ಉಲ್ಲೇಖನೀಯ. ಇವರು ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮುಕ್ತವಾಗಿ ಪಠ್ಯೇತರ ಪುಸ್ತಕಗಳನ್ನೇ ಬಹುಮಾನವಾಗಿ ಒಡ್ಡುವ ಅಂಶವಂತೂ ತುಂಬಾ ವಿದ್ಯಾಸಂಸ್ಥೆಗಳಿಗೆ ಪಾಠವಾಗಬೇಕು. ಈಚೆಗೆ ಕೆನರಾ ಪ್ರೌಢಶಾಲಾ ವಿದ್ಯಾರ್ಥಿನಿಯೊಬ್ಬಳು ನನ್ನಿಂದ ಬಹುಮಾನವಾಗಿ ಒಯ್ದಂತಹ ಪುಸ್ತಕಗಳ ಮೊತ್ತ ₹750. ಸರ್ಕಾರಿ ಬಿಡಿ, ಎಷ್ಟೋ ಘನತೆ ವೆತ್ತ ಖಾಸಗಿ ಶಾಲೆಗಳ ವಾರ್ಷಿಕ ಗ್ರಂಥಾಲಯ ಖರೀದಿಯು ಈ ಮೊತ್ತವನ್ನು ಮೀರುವುದಿಲ್ಲ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಸಿದ್ಧ ಭಾಷಣ ಮತ್ತು ಪ್ರಬಂಧ, ಬಲು ಅಪಾಯಕಾರಿ ಕ್ವಿಜ್ ಸ್ಪರ್ಧೆಗಳನ್ನು ಕಡಿಮೆ ಮಾಡಿ ಅನೌಪಚಾರಿಕ ಅಧ್ಯಯನ, ಸೃಜನಶೀಲ ಬರವಣಿಗೆಗಳಿಗೆ ಒತ್ತು ನೀಡಿ ಉದಾರವಾಗಿ ಪುರಸ್ಕರಿಸುವ ಕ್ರಮಗಳು ಪರಿಣಾಮಕಾರಿಗಳಾಗಬಲ್ಲವು. ಒಂದು ಬಡ ಕಿರಿಯ ಪ್ರಾಥಮಿಕ ಶಾಲೆಯ ಬಡ ಉಪಾಧ್ಯಾಯರೊಬ್ಬರು ಕೇವಲ ಸ್ವಂತ ಹಣದಿಂದ ಪ್ರತಿ ವರ್ಷ ತಮ್ಮ ಎಲ್ಲ ಸ್ಪರ್ಧಾ ಭಾಗಿಗಳಿಗೂ, ಗಮನಿಸಿ, ಕೇವಲ ವಿಜೇತರಿಗಲ್ಲ ಎಲ್ಲ ಸ್ಪರ್ಧಾ ಭಾಗಿಗಳಿಗೂ ಪುಸ್ತಕ ಬಹುಮಾನ ಒಯ್ಯುತ್ತಿದ್ದದ್ದು ನೆನಪಿಗೆ ಬರುತ್ತದೆ. ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಚಾರ ಪುಸ್ತಕ ಮಾಲೆಯ 25-50 ಪೈಸೆ ಪುಸ್ತಕಗಳನ್ನೇ 200-300 ಸಂಖ್ಯೆಯಲ್ಲಿ ಆಯ್ದು ವಿತರಿಸುತ್ತಿದ್ದರು. ತದ್ವಿರುದ್ಧವಾಗಿ ಭಾರಿ ಬೆಲೆ ನಿಘಂಟೋ, ಜನರಲ್ ನಾಲೆಜ್ ಒತ್ತಗೆಯನ್ನು 10-20 ಸಂಖ್ಯೆಯಲ್ಲಿ ಒಯ್ದು ವಾರ್ಷಿಕ ಹರಕೆ ತೀರಿಸುವವರು ನಿಜದಲ್ಲಿ ಅಕ್ಷರ ವೈರಿಗಳು. ಪ್ರಶ್ನೆ ನಾಲ್ಕು, ನಿಮ್ಮ ವೃತ್ತಿಯ ಅವಿಸ್ಮರಣೀಯ ಅನುಭವ ಏನು? 20 ವರ್ಷದ ಹಿಂದೆ ತಾಪೆದಾರಿ ಹಿಡಿಯಲಾರೆ ಎಂದು ಸ್ವಂತ ಅಂಗಡಿ ತೆರೆದೆ. ಒಲವು ಆದರ್ಶಗಳನ್ನು ಕಟ್ಟಿಕೊಂಡು ಪುಸ್ತಕ ವ್ಯಾಪಾರಕ್ಕೆ ಇಳಿದೆ. ಸುಲಭದ ದಾರಿ ಬಿಟ್ಟು ಪಠ್ಯೇತರ ಪುಸ್ತಕಗಳಲ್ಲಿ ವ್ಯವಹಾರ ನಡೆಸಿದೆ. ಉದ್ದಕ್ಕೂ ಅನ್ಯ ಆದಾಯವೇನೂ ಇಲ್ಲದೆ ಚೆನ್ನಾಗಿ ನಡೆದಿದ್ದೇನೆ, ಬೆಳೆದಿದ್ದೇನೆ. ಪ್ರತಿದಿನವೂ ಪ್ರತಿ ಜನವೂ ನನಗೆ ಅಂದಂದಿಗೆ ತಾರೆಗಳೇ. ಈ ನೀಲಾಕಾಶ ಗ್ರಹಿಸುವ ನನ್ನ ಕಣ್ಣಿನ ವ್ಯಾಪ್ತಿ ಕಿರಿದಿರಬಹುದು, ಆದರೆ ವಾಸ್ತವ ಹಿರಿದು. 5 ಸಗಟು ರದ್ದತಿ. 26/10/1995 ಪ್ರಜಾವಾಣಿಯಲ್ಲಿ ಬಿಜಿ ಸತ್ಯಮೂರ್ತಿಯವರ ಪತ್ರದ ಸಾರಾಂಶ ಹೀಗಿತ್ತು. ಕನ್ನಡ ಪುಸ್ತಕಗಳ ಸಗಟು ಖರೀದಿ ಸ್ಥಗಿತಗೊಳ್ಳಬಾರದು. ಇದಕ್ಕೆ ನನ್ನ 26/10/1995 ಹೋದ ಸಗಟು ಖರೀದಿ ರದ್ದಾಗಲಿ ಪತ್ರದ ಪೂರ್ಣ ಪಾಠ ಹೀಗಿದೆ. ಕನ್ನಡ ಪುಸ್ತಕೋದ್ಯಮ ಲೇಖಕ, ಪ್ರಕಾಶಕ ಮತ್ತು ಓದುಗ ಎಂಬ ಸರಣಿಯಲ್ಲಿ ದೃಢವಾಗಿ ಬೆಳೆಯುತ್ತಿತ್ತು. ಕೆಳಸ್ಥಳದಲ್ಲಿ ಮುದ್ರಕ, ಮಾರಾಟಗಾರ, ಗ್ರಂಥಾಲಯ ಇತ್ಯಾದಿ ಉದ್ಯಮದ ಉಪವೃತ್ತಿಗಳು ಆಗಿದ್ದವು. ಪ್ರಜೆಗಳು ಹೋಗಿ ವೋಟ್ ಬ್ಯಾಂಕ್ಗಳನ್ನು ಗುರುತಿಸುವ ಪುರಾಣೀಕರಣ ಪುಸ್ತಕೋದ್ಯಮದಂತಹ ವೃತ್ತಿ ಗುಂಪುಗಳನ್ನು ಗುರುತಿಸಿತು. ಈ ಗುಂಪುಗಳು ಓದುಗರನ್ನು ಕೊಳ್ಳುಗರನ್ನಾಗಿ ಅರ್ಥೈಸಿದರು. 100 ಕೇಂದ್ರಗಳಲ್ಲಿ ನಡೆಯುತ್ತಿದ್ದ ಖರೀದಿಗಳನ್ನು ಕೇಂದ್ರೀಕರಿಸಿದರು. ಅದೇ ಬಲ್ಕ್ ಪರ್ಚೇಸ್ ಅಥವಾ ಸಗಟು ಖರೀದಿ. ಈ ವಿಪರೀತದ ಬೆಳವಣಿಗೆಯಲ್ಲಿ ಹಣ ಹಾಕಿ ಹಣ ತೆಗೆಯುವವರು ನುಗ್ಗಿ ಬೆಳೆದರು. ಇದರಿಂದ ಕನ್ನಡ ಬಾರದವರು, ಸಾಹಿತ್ಯದ ಗಂಧಗಾಳಿ ಇಲ್ಲದವರು ಇಂದು ಕನ್ನಡ ಪುಸ್ತಕೋದ್ಯಮದ ಮುಂಚೂಣಿಯಲ್ಲಿದ್ದಾರೆ. ಗುಣ ಹಾಕಿ ಹಣ ನಿರೀಕ್ಷಿಸುವವರು ಕಳೆ ಸೊಕ್ಕಿದಾಗ ಬೆಳೆ ಸೊರಗುವಂತೆ ಕಡಿಮೆಯಾಗಿದ್ದಾರೆ. ಸಗಟು ಖರೀದಿ ಉದ್ಯಮವನ್ನು ಕುಲಗೆಡಿಸುತ್ತದೆ. ವಿಕೇಂದ್ರೀಕರಣ ಪುಸ್ತಕೋದ್ಯಮದ ಸಹಜ ವಿಕಾಸಕ್ಕೆ ತೀರಾ ಅವಶ್ಯ. ಇಂದು ವಿವಿಧ ಹೆಸರುಗಳ ಸಗಟು ಖರೀದಿ ಒಂದೋ ವಿಳಂಬಿಸಿದೆ ಅಥವಾ ಕಡಿಮೆಯಾಗಿದೆ ಎಂಬ ಅಹವಾಲು ಕೇಳುತ್ತಿದ್ದೇವೆ. ನಾನು ಹೇಳುತ್ತೇನೆ, ಇನ್ನೂ ಕಡಿಮೆ ಮಾಡಿ, ಅಷ್ಟೇ ಏಕೆ, ಸಗಟು ಖರೀದಿಯನ್ನೇ ರದ್ದುಪಡಿಸಿ. ಶಿವರಾಮ ಕಾರಂತ ಪ್ರಕಾಶನ. ಕೋಟ ಶಿವರಾಮ ಕಾರಂತರ ನಿಧನಾನಂತರ ಅವರ ಕೃತಿಗಳ ಸ್ವಾಮ್ಯ ಪಡೆದ ಮಾಲಿನಿ ಮಲ್ಯರಿಗೆ 23/4/1998 ನಾನು ಬರೆದ ಪತ್ರ. ಮಾನ್ಯರೇ, ನಮ್ಮಿರುವರಿಗೆ ಭೇಟಿ ಮಾತುಗಳ ಪರಿಚಯವಿಲ್ಲದಿದ್ದರೂ ಸಮಾನ ವಿಚಾರಗಳ ಸಾಕಷ್ಟು ಪರಿಚಯ ಇದೆ ಎಂದು ತಿಳಿದು ಈ ಪತ್ರ ನೇರ ಬರೆಯುತ್ತಿದ್ದೇನೆ. ಕಾರಂತ ಕುಟುಂಬದ ಸ್ನೇಹಿತ, ಕಳೆದ ಸಾಕಷ್ಟು ಕನ್ನಡ ಪುಸ್ತಕಗಳನ್ನು ಮಾರಿದವ, ಪುಸ್ತಕ ಮಾರಾಟ ಏನೋ ಒಂದು ಆದಾಯ ತರುವ ವೃತ್ತಿ ಎಂದಲ್ಲದೆ ವಿಚಾರ ಬರವಣಿಗೆ ಮತ್ತು ಆಚರಣೆಗಳಲ್ಲಿ ಪುಸ್ತಕೋದ್ಯಮವನ್ನೇ ನೆಚ್ಚಿರುವವನು ನಾನು. ಇವುಗಳ ಮುನ್ನೆಲೆಯಲ್ಲಿ ನನ್ನ ಕೆಲವು ಖಚಿತ ಅಭಿಪ್ರಾಯಗಳನ್ನು ನಿಮಗೆ ತಿಳಿಸುವುದು ನನಗೆ ಕರ್ತವ್ಯವೇ ಆಗಿದೆ. ದಯವಿಟ್ಟು ಗಮನಿಸಿ. ಎಲ್ಲ ಮಹಾನ್ ವ್ಯಕ್ತಿಗಳ ಪರ್ವಕಾಲಗಳಲ್ಲಿ, ಅಂದರೆ ಮಹತ್ ಕೃತಿ ಪ್ರಕಟವಾದಾಗಲೋ, ಪ್ರಶಸ್ತಿ ಬಂದಾಗಲೋ, ಪ್ರಾಯ ತುಂಬಿದಾಗಲೋ, ಅನಾರೋಗ್ಯ ಕಾಡಿದಾಗಲೋ, ಮರಣ ಸಂಭವಿಸಿದಾಗಲೋ, ವ್ಯಕ್ತಿಯ ಕೃತಿ ಅಥವಾ ದೊಡ್ಡತನ ಅನುಸರಿಸದೆ ತಮ್ಮ ಪ್ರಚಾರ ಮತ್ತು ಪರೋಕ್ಷ ಲಾಭಗಳಿಗಷ್ಟೇ ಪಾಲ್ಗೊಳ್ಳುವವರ ಸಂಖ್ಯೆ ಇಂದು ಭಾರೀ ಇದೆ. ರಾಜಕೀಯ ಸ್ಥಳರಲ್ಲಿ ಇದು ಹೇಸಿಗೆ ಭರಿಸುವಷ್ಟು ಹೆಚ್ಚಿದೆ. ದೀರ್ಘಕಾಲ ಕಾರಂತರ ಒಡನಾಡಿಯಾದ ನೀವು ಇಂಥ ನೂರಾರು ನಾಟಕಗಳನ್ನು ನೋಡಿರುತ್ತೀರಾದ್ದರಿಂದ ನಾನು ವಿವರಿಸ ಹೋಗುವುದಿಲ್ಲ. ಇದರಲ್ಲಿ ತೀರಾ ಈಚಿನ ಅಧ್ಯಾಯ ಮೊನ್ನೆ ಕರ್ನಾಟಕ ಸರ್ಕಾರ ಘೋಷಿಸಿಕೊಂಡ ಕಾರಂತ ಸಮಗ್ರ ಕೃತಿ ಪ್ರಕಟಣೆ. ಕಾರಂತ ಕೃತಿಗಳ ಸರ್ವಸ್ವಾಮ್ಯ ಪಡೆದಿರುವ ನಿಮ್ಮನ್ನು ಮೀರಿ ಈ ಅಥವಾ ಇನ್ಯಾವುದೇ ಯೋಜನೆಗಳು ಕಾರ್ಯಗತವಾಗುವುದು ಸಾಧ್ಯವಿಲ್ಲ. ಹಾಗಾಗಿ ನನ್ನ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಸರ್ಕಾರಿ ಇಲಾಖೆಗಳ ಪ್ರಕಟಣೆಗಳು ಜನರಿಗೆ ಸುಲಭವಾಗಿ ಎಂದೂ ಮುಟ್ಟಿದ್ದಿಲ್ಲ. ಸರ್ಕಾರ ಎತ್ತಿಕೊಂಡ ಪ್ರಕಟಣಾ ಕಾರ್ಯಕ್ರಮಗಳು ಯಾವುವು ಪೂರ್ಣಗೊಂಡದ್ದೂ ಇಲ್ಲ. ಇವುಗಳೊಡನೆ ನಿರ್ವಹಣೆಯ ಹಿಂಸೆ, ಅಂದರೆ ಮುದ್ರಣ ದೋಷ, ಸಂಪರ್ಕ ಶೂನ್ಯತೆ ಇತ್ಯಾದಿ ಸಾವಿರ. ಇದಕ್ಕೆ ಉದಾಹರಣೆಯಾಗಿ DVD ಕೃತಿ ಸಂಪುಟಗಳನ್ನು ನೆನಪಿಸಿಕೊಳ್ಳಬಹುದು. ಕೃತಿ ಸ್ವಾಮ್ಯಗಾರರನ್ನು ಅಲಕ್ಷಿಸಿ ಮುದ್ರಣ ಪ್ರಕಟಣೆ ಮೊದಲ ಸಂಪುಟಕ್ಕೇನೋ ಕಾಣಿಸಿದರು. ಮತ್ತೆ ಹಕ್ಕುದಾರರು ಕೋರ್ಟು ಕಟ್ಲೆ ಬಿಸಿ ಮುಟ್ಟಿಸಿದ ಮೇಲೆ ತಗ್ಗಿದರಂತೆ. ಸಮಗ್ರ ಕೃತಿ ಸಂಪುಟಗಳನ್ನು ಮುಂದುವರಿಸುವ ಕುರಿತು ಹಕ್ಕುದಾರರೊಡನೆ ರಾಜಿಯಾದರೂ ಮುಂದೆ ಸಂಪುಟಗಳ ಪ್ರಕಟಣೆ ಸಮಗ್ರ ಆಗಿಯೇ ಇಲ್ಲ. ಆದಷ್ಟು ಸಂಪುಟಗಳು ಸಾರ್ವಜನಿಕ ಅವಗಾಹನೆಗೆ ಕೊಳ್ಳುವಿಕೆಗೆ ಸುಲಭವಾಗಿ ಒಡ್ಡಿಕೊಂಡದ್ದೂ ಇಲ್ಲ. ಹೀಗೆ ಕಾರಂತ ಕೃತಿಗಳು ಆಗಬಾರದು. ಸರ್ಕಾರವಿರಲಿ, ಸರ್ವ ಕೃತಿಗಳ ಏಕಸ್ವಾಮ್ಯ ವಹಿಸಿಕೊಳ್ಳಲು ಮುಂದಾಗುವ ಖಾಸಗಿಯವರಿರಲಿ, ನೀವು ಒಪ್ಪಿಗೆ ಕೊಡಬಾರದು. ಕಾರಂತರೇ ಹುಟ್ಟು ಹಾಕಿದ ಹರ್ಷ ಪ್ರಕಟಣಾಲಯವೇ ಇತಿಹಾಸಕ್ಕೆ ಸಂದ ಮೇಲೆ ಕಾರಂತ ಜೀವಿತ ಕಾಲದ ಇತರ ಪ್ರಕಾಶಕರ ಹಂಗು ನಿಮಗಿರಬೇಕಾಗಿಲ್ಲ. ನೀವೇ ದೃಢವಾಗಿ ನಿಂತು ಕಾರಂತ ಕೃತಿಗಳ ನಿರಂತರ ಪ್ರಕಟಣೆ ನಡೆಸಬೇಕು. ಕುವೆಂಪು ಉದಯರವಿ ಪ್ರಕಾಶನವನ್ನು ಗಟ್ಟಿ ಮಾಡಿ ಗತಿಸಿದರು. ಸಾಲದ್ದಕ್ಕೆ ಅವರ ಉತ್ತರಾಧಿಕಾರಿ, ಅಂದರೆ ಮಗ ಪೂರ್ಣಚಂದ್ರ ತೇಜಸ್ವಿ, ಅಷ್ಟರಲ್ಲೇ ಸ್ವತಂತ್ರವಾಗಿ ಪುಸ್ತಕ ಪ್ರಕಾಶನ ಎಂಬ ಹೆಸರಿನಲ್ಲಿ ಸ್ವಂತ ಪ್ರಕಟಣೆಗಳನ್ನು ತಂದು ಅನುಭವ ಗಳಿಸಿ ಗಟ್ಟಿಯೂ ಆಗಿದ್ದರು. ಹಾಗಾಗಿ ಇಂದು ಯಾವುದೇ ಕುವೆಂಪು ಕೃತಿ ದೀರ್ಘಕಾಲ ಅಲಭ್ಯವಾಗಿ ಉಳಿಯದಂತೆ ತೇಜಸ್ವಿ ನಡೆಸುತ್ತಿದ್ದಾರೆ. ಮಾಸ್ತಿ ಜೀವನ ಕಾರ್ಯಾಲಯ ಟ್ರಸ್ಟ್ ಉದ್ದೇಶ ಇಂಥದ್ದೇ ಇರಬೇಕು. ಆದರೆ ಅಲ್ಲಿ ಗಟ್ಟಿ ನಿಂತು ನಡೆಸುವ ವ್ಯಕ್ತಿಗಳಿಂದ ಸೋತಿದೆ ಎಂದೇ ನನ್ನ ಭಾವನೆ. ಪ್ರಕಾಶನದ ನೇರ ಅನುಭವವೊಂದನ್ನುಳಿದು ಇವರೆಲ್ಲರಿಗೂ ಮಿಗಿಲು ನಿಮ್ಮ ಸ್ಥಾನ. ಕೃತಿ ಪರಿಚಯ, ಸಂಖ್ಯಾಬಾಹುಳ್ಯ ಮತ್ತು ವಿಷಯ ವೈವಿಧ್ಯ ನಿಮ್ಮ ಬಳಿ ಬೇರಾವುದೇ ಉತ್ತರಾಧಿಕಾರಿಗಿಂತ ಹೆಚ್ಚಿವೆ. ಈಗ ನೀವು ಮಾಡಬಹುದಾದದ್ದಿಷ್ಟು. ವಿವಿಧ ಪ್ರಕಾಶಕರ ಬಳಿ ಇರುವ ಎಲ್ಲ ಕಾರಂತ ಕೃತಿಗಳನ್ನು ನೀವು ಸಗಟು ದರ ಮಾತಾಡಿ ಖರೀದಿಸಬಹುದು. ಅಲ್ಲವಾದರೆ ಕನಿಷ್ಠ ಸ್ಪಷ್ಟ ದಾಸ್ತಾನು ಚಿತ್ರವನ್ನಾದರೂ ಸಂಗ್ರಹಿಸಿಕೊಳ್ಳಲೇಬೇಕು. ಇಲ್ಲವಾದರೆ ಕೆಲವರಾದರೂ ಮಾರುಕಟ್ಟೆಯ ಬೇಡಿಕೆ ನೋಡಿಕೊಂಡು ಹಳೆಯ ಮುದ್ರಣಗಳು ಅಕ್ಷಯವಾಗುವಂತೆ ಮಾಡಿಯಾರು. ಬೆಟ್ಟದ ಜೀವದ ಹಿಂದಿ ಆವೃತ್ತಿಯ ಪ್ರಕಾಶಕ ಕಾರಂತರನ್ನೇ ವಂಚಿಸಿ 9 ಮುದ್ರಣ ನಡೆಸಿಯೂ ಕೇವಲ ಹೊಸ ಮುದ್ರಣ ಎಂದು ವಾದಿಸಿದ್ದು ನಿಮಗೇ ಗೊತ್ತಿದೆ. ಅನಂತರ ಬೇಡಿಕೆ, ಅಲಭ್ಯತೆ, ಸಾರ್ವಕಾಲಿಕತೆ ಇತ್ಯಾದಿಗಳನ್ನು ಪರಿಗಣಿಸಿ ಕ್ರಮವಾಗಿ ಒಂದೊಂದೇ ಪುಸ್ತಕವನ್ನು ನೀವೇ ಪ್ರಕಟಿಸಬೇಕು. ಹೆಸರಿಗೇನು, ಕಾರಂತ ಪ್ರಕಾಶನ ಎಂದೇ ಇಟ್ಟುಕೊಳ್ಳಬಹುದು. ಇಂದಿನ ಗಣಕ ಸೌಕರ್ಯದಲ್ಲಿ ಪೂರ್ಣ ಅಕ್ಷರ ಜೋಡಣೆ, ಕರಡು ತಿದ್ದುವಿಕೆ, ಪುಸ್ತಕದ ರೂಪ ನಿರ್ದೇಶನ ನೀವೇ ಮಾಡಬಹುದು, ಅಥವಾ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದೇ ವೃತ್ತಿಪರರಿಂದ ಮಾಡಿಸಲೂಬಹುದು. ಮುದ್ರಣ, ರಟ್ಟು ಕಟ್ಟುವುದು ಇತ್ಯಾದಿಗಳಿಗೂ ನಿಮಗೆ ಹಲವು ಆಯ್ಕೆಗಳು ಲಭ್ಯ. ಹಾಗೆ ತಯಾರಾದ ಪುಸ್ತಕದ ಪೂರ್ಣ ದಾಸ್ತಾನು ನಿಮ್ಮ ವಶ ಮಾಡಿಕೊಂಡೇ ಮುಂದುವರಿಯಿರಿ. ಮಾರಾಟ ಬೆಲೆಯನ್ನು ಆದಷ್ಟು ಕಡಿಮೆ ನಿಗದಿಪಡಿಸಿ. ನಾನು ಕಳೆದ ಸುಮಾರು 9 ವರ್ಷಗಳಿಂದ ನಡೆಸಿರುವ ಸಣ್ಣ ಪ್ರಕಾಶನ ವಿಭಾಗದಲ್ಲಿ ತಯಾರಿ ಖರ್ಚಿನ ಮೇಲೆ ಇತರ ವ್ಯಾಪಾರಿಗಳಿಗೆ ಕೊಡಬೇಕಾದ ಕನಿಷ್ಠ ಒಟ್ಟ ಅಂಶವನ್ನಷ್ಟೇ ಹೆಚ್ಚಿಸಿ ಮಾರಾಟ ಬೆಲೆ ನಿರ್ಧರಿಸುತ್ತೇನೆ. ಉದಾಹರಣೆಗೆ ಈಚಿನ ಪುಸ್ತಕ ಕೃಷ್ಣ ವಿವರಗಳು ನೋಡಿ, ಇದರ ತಯಾರಿ ವೆಚ್ಚ ಪ್ರತಿಯೊಂದಕ್ಕೆ ಸುಮಾರು ₹20 ಮಾತ್ರ, ಮುದ್ರಿತ ಬೆಲೆ ₹30. ಮುದ್ರಿಸಿದ ಪ್ರತಿಗಳೆಲ್ಲವನ್ನೂ ವ್ಯಾಪಾರಿಗಳಿಗೆ 1/3 ರಿಯಾಯಿತಿ ಬೆಲೆಯಲ್ಲಿ ಕೊಡುತ್ತಾ ಬಂದರೆ ನನಗುಳಿಯುವುದು ಕೇವಲ ಅಸಲು ಮಾತ್ರ. ಸದ್ಯ ನನ್ನ ಪ್ರಕಟಣೆಗಳ ಹೆಚ್ಚಿನ ಲೇಖಕ ನನ್ನ ತಂದೆ. ನಾವು ಪ್ರಕಾಶನವನ್ನು ಕೇವಲ ಸಾಮಾಜಿಕ ಜವಾಬ್ದಾರಿ ಎಂದೇ ಪರಿಗಣಿಸಿರುವುದರಿಂದ ಯಾವುದೇ ಲಾಭವನ್ನು ನಿರೀಕ್ಷಿಸುವುದಿಲ್ಲ. ನನ್ನ ಪ್ರಕಟಣೆಗಳನ್ನೇ ಬಿಡಿ ವ್ಯಾಪಾರಿಯಾಗಿ ನಾನು ನೇರ ಮಾರಿದಾಗ ಬರುವ ಆದಾಯ ನನ್ನ ಬಡ್ಡಿ ನಷ್ಟ ಮತ್ತು ಇತರ ವೆಚ್ಚಗಳನ್ನು ತುಂಬಿಕೊಡುತ್ತದೆ. ತುಸು ಭಿನ್ನ ಸ್ಥಿತಿಯ ನೀವು ಖರ್ಚಿನ 2 ಬೆಲೆ ನಿಗದಿಸುವುದು ಸಾಧುವಾದೀತು. ಅಂದರೆ ₹20 ಖರ್ಚಿನ ಪುಸ್ತಕಕ್ಕೆ ₹40 ಮುದ್ರಿತ ಬೆಲೆ ಇಡಬಹುದು. ಇದರಲ್ಲಿ ವ್ಯಾಪಾರಿಗೆ ₹13, ನಿಮಗೆ ₹7. ವ್ಯವಹಾರ ನಗದು ಮಾತ್ರ. ದರದಲ್ಲಿ ತಾರತಮ್ಯ ಮಾಡಬೇಡಿ. ಸಗಟು ಖರೀದಿ, ಗ್ರಂಥಾಲಯ ಆಮಿಷಗಳಿಂದ ದೂರ ಇರಿ. ಪುಸ್ತಕ ಪಠ್ಯವಾದರೆ ಒಟ್ಟಾದರ ₹15 ಇಳಿಸುವುದು, ಹಾಗೆ ಮುದ್ರಣ ಬೆಲೆ ಇಳಿಸುವುದು ನಿಮಗೆ ಅಥವಾ ವ್ಯಾಪಾರಿಗಳಿಗೆ ನಷ್ಟ ಮಾಡದು. ದಾಸ್ತಾನು ನಿರ್ವಹಣೆ, ಪುಸ್ತಕಗಳ ಕಟ್ಟು ಮಾಡುವುದು, ಲಾರಿ ತುಂಬುವುದು ಇತ್ಯಾದಿಗಳಿಗೆ ನೀವು ಒಬ್ಬ ಕೆಲಸದವನನ್ನು ನೇಮಿಸಿಕೊಂಡರೆ ಸುಲಭವಾಗಿ ನಡೆಸಬಹುದು. ಕನ್ನಡದ ಹಿರಿಯ ಪ್ರಕಾಶಕ ಮೈಸೂರಿನ DVK ಮೂರ್ತಿ ಬಲು ಹಿಂದಿನಿಂದಲೂ ತಮ್ಮ ಪ್ರಕಾಶನವನ್ನು ಮಾತ್ರವಲ್ಲ ಹಲವು ಸಣ್ಣ ಪುಟ್ಟ ಪ್ರಕಾಶಕರ ಪುಸ್ತಕಗಳ ವಿತರಣಾ ಹೊಣೆಯನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಡೆಸುತ್ತಿರುವುದು ಹೀಗೆ. ಬೇಂದ್ರೆ ಮರಣೋತ್ತರದಲ್ಲಿ ಅವರ ಮಕ್ಕಳು ಹಕ್ಕು ಚಲಾಯಿಸಿ ಎಲ್ಲ ಬೇಂದ್ರೆ ಸಾಹಿತ್ಯವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಅವರು ಪ್ರಕಾಶನಕ್ಕಿಳಿದರೂ ಅದ್ದೂರಿ ಮುದ್ರಣ ಮತ್ತು ದುಬಾರಿ ಬೆಲೆಯೇನೂ ಇಡಲಿಲ್ಲ. ಆದರೆ ವ್ಯವಹಾರ ನೀತಿಯನ್ನು ಉದ್ಯಮದಲ್ಲಿಲ್ಲದಂತೆ ತೀರಾ ಹೊಸದಾಗಿಯೂ ಜಿಗುಟಾಗಿಯೂ ಮಾಡಿದರು. ಸಹಜವಾಗಿ ಇಂದು ಬೇಂದ್ರೆ ಕೃತಿಗಳು ಮಾರುಕಟ್ಟೆಯಲ್ಲಿ ಕಾಣದಂತಾಗಿದೆ. ದಿಢೀರ್ ಲಾಭ ತರುವ ಕೆಲವೇ ಕೃತಿಗಳನ್ನು ಬಿಟ್ಟು ಉಳಿದಂತೆ ಕಾರಂತ ಕೃತಿ ಸಮುದ್ರ ನಾಳಿನ ದಿನಗಳಲ್ಲಿ ಹಾಗಾಗಬಾರದು ಎಂಬ ಕಳಕಳಿಯಿಂದ ನಮ್ಮೆಲ್ಲರಿಗಿಂತಲೂ ಎಷ್ಟೋ ಹೆಚ್ಚಾಗಿ ಕಾರಂತ ಕೃತಿಗಳನ್ನು ಹಚ್ಚಿಕೊಂಡ ನಿಮಗೆ ಸೂಚಿಸುವುದಷ್ಟೇ ನನ್ನ ಉದ್ದೇಶ. ನನ್ನ ಅಭಿಪ್ರಾಯವನ್ನು ಪ್ರಾಸಂಗಿಕವಾಗಿ ಮಾತಿಗೆ ತಂದಾಗ ಕಾರಂತರ ನೆಚ್ಚಿನ ವಕೀಲರಾಗಿದ್ದ ನಿಮಗೂ ಆತ್ಮೀಯರೇ ಆಗಿರುವ ನನ್ನ ಸೋದರ ಮಾವ AP ಗೌರಿಶಂಕರ ಮತ್ತು ಬೆಂಗಳೂರಿನ ಸಾಹಿತ್ಯ ಭಂಡಾರದವರು ತುಂಬ ಬಲವಾಗಿಯೇ ಅನುಮೋದಿಸಿದ್ದಾರೆ. ಗಮನಿಸಿ, ನನ್ನ ಅನುಭವಕ್ಕೆ ನಿಲುಕಿದಂತೆ ಕಾರಂತರ ಎಲ್ಲ ಕಾದಂಬರಿಗಳಿಗೆ ನಿಯಮಿತ ಮತ್ತು ನಿರಂತರ ಬೇಡಿಕೆ ಇದೆ. ಬಾಳ್ವೆಯ ಬೆಳಕು, ಗೀತನಾಟಕಗಳು, ಯಕ್ಷಗಾನ, ಜ್ಞಾನ ಮುಂತಾದ ವ್ಯಂಗ್ಯ ಬರಹಗಳಿಗೆಲ್ಲ ಸ್ಪಷ್ಟ ಬೇಡಿಕೆ ಇದೆ. ಹುಚ್ಚು ಮನಸ್ಸಿನ 10 ಮುಖ, ಮರಳಿ ಮಣ್ಣಿಗೆ, ಚೋಮನ ದುಡಿ, ಮೂಕಜ್ಜಿಯ ಕನಸುಗಳು ಇತ್ಯಾದಿ ಚೆನ್ನಾಗಿಯೇ ಮಾರಿ ಹೋಗುತ್ತವೆ. ಸಗಟು ಖರೀದಿ, ಕೇಂದ್ರೀಕೃತ ಗ್ರಂಥಾಲಯ ಖರೀದಿ, ವಿತರಣಾಕಾರರ ಆಮಿಷಗಳನ್ನು ತಿರಸ್ಕರಿಸಿ ನಡೆದಷ್ಟು ನಿಮ್ಮ ವ್ಯವಹಾರ ನಿರುದ್ವೇಗ ಪೂರ್ಣವಾಗಿರುತ್ತದೆ. ಬೀದಿಗೋ ಕಟ್ಟಡಕ್ಕೋ ಹೆಸರಿಡುವುದರಲ್ಲಿ, ಕೇವಲ ಸಭಾರಂಜನೆಯ ಭಾಷಣಗೋಷ್ಠಿಗಳಲ್ಲಿ ಕಾರತರು ಚಿರಂಜೀವಿಗಳಾದರು. ಅವರ ಸ್ಮೃತಿಗೆ ಅವರದೇ ಕೃತಿಗಳ ನಿರಂತರ ಪ್ರಸರಣಗಿಂತ ದೊಡ್ಡ ಕಲಾಪ ಇನ್ನೊಂದಿಲ್ಲ ಎಂದೇ ಇಷ್ಟು ಬರೆದಿದ್ದೇನೆ. ನಿಮ್ಮ ಪ್ರತಿಕ್ರಿಯೆಯನ್ನು ಕಾದಿದ್ದೇನೆ. ಹೆಚ್ಚಿನ ವಿಚಾರ ವಿನಿಮಯಕ್ಕೆ ಸದಾ ಮುಕ್ತನಿದ್ದೇನೆ. ಪ್ರತಿಕ್ರಿಯೆ ಬರಲೇ ಇಲ್ಲ. ಜನವರಿ 1999 ಮುಂದುವರಿಯಲಿದೆ.